ನಾವು ಶ್ರುತಿಯು ಉಪಯೋಗಿಸುವ ತರ್ಕ ದುಷ್ತರ್ಕಗಳಿಗೆ ನಾವು ವಶವಾಗದೆ, ಕುತರ್ಕಗಳಿಗೆ ನಾವು ವಶವಾಗದೆ, ಅನವಶ್ಯಕವಾಗಿ ವಾದಕ್ಕೆ ನಾವು ಪ್ರವೇಶಿಸದೆ, ಶ್ರುತಿಯಲ್ಲಿ ಏನು ತರ್ಕಗಳನ್ನು ಹೇಳಿದ್ದಾರೆ ಆ ತರ್ಕಗಳಿಗೆ ನಾವು ಅಧ್ಯಯನಾಗಬೇಕು. ಅದಕ್ಕೆ ನಾವು ಅಂತ ಈ ಪೂರ್ವದಲ್ಲಿ ನಾನು ಹೇಳಿದ್ದೇನೆ, ಪ್ರತಿಯೊಬ್ಬರ ಮನಸ್ಸು ಕೂಡ ಸಹಜವಾಗಿಯೇ ತಾರ್ಕಿಕ ಶಕ್ತಿಯನ್ನು ಹೊಂದಿರುತ್ತೆ. ಸಹಜವಾಗಿ ಅನುಮಾನದ ಆಧಾರದಲ್ಲಿಯೋ, ಪ್ರತ್ಯಕ್ಷ ಅನುಭವಗಳ ಹಿನ್ನೆಲೆಯಲ್ಲಿಯೋ, ನಾವು ಸಂಗ್ರಹಿಸುವಂತಹ ಜ್ಞಾನದ ಹಿನ್ನೆಲೆಯಲ್ಲಿಯೋ, ನಮ್ಮ ವ್ಯವಹಾರದ ಅಪ್ರೋಚ್ ಹೆಂಗಿರ್ತದೆ ಅಂತಂದ್ರೆ, ವೆರಿ ಸಿಂಪಲ್, ನಮ್ಮದೇ ಆದಂತ ಹುಟ್ಟುಗಟ್ಟಿದ ಲಾಜಿಕ್, ನಮ್ಮದೇ ಆದಂತ ತರ್ಕ. ಈ ತರ್ಕ ಇದು ಸ್ವಯಂ ಹುಟ್ಟು ಹಾಕಿದ ತರ್ಕ, ವೇದಾಂತ ಅಧ್ಯಯನಕ್ಕೆ ಮಾರಕ. ಇದು ಮಾರಕ, ಇದು ಅನುಕೂಲಕರವಾಗಿರೋದಿಲ್ಲ. ಕಾರಣ ಇಷ್ಟೇ, ಈ ತರ್ಕವನ್ನು ಹುಟ್ಟುಗಟ್ಟಿಸುವಂತಹ ಮನಸ್ಸು ಬುದ್ಧಿಗಳೇನಿದೆಯೋ ಅವು ಇವತ್ತಿನ ಮನಸ್ಸು ಬುದ್ಧಿಗಳಲ್ಲ, ಜನ್ಮ ಜನ್ಮಾಂತರದಿಂದ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಬಂದಂತಹ ಮನಸ್ಸು ಬುದ್ಧಿಗಳು. ಏನೇನು ಕ್ಯಾರಿ ಫಾರ್ವರ್ಡು, ಅಷ್ಟು ಜನ್ಮಗಳಲ್ಲಿ ಏನೇನು ಸಂಸ್ಕಾರಗಳಿದ್ವೋ, ಏನೇನು ರಾಗದ್ವೇಷಗಳಿದ್ವೋ, ಅವುಗಳೆಲ್ಲ ಸಂಗ್ರಹಗಳನ್ನ ಕ್ಯಾರಿ ಫಾರ್ವರ್ಡ್ ಕ್ಯಾರಿ ಫಾರ್ವರ್ಡ್ ಕ್ಯಾರಿ ಫಾರ್ವರ್ಡ್ ಮಾಡಿ ಆ ಮೂಲಕವಾಗಿಯೇ ಜೀವನ ಮಾಡ್ತಿರ್ತೀವಿ. ಪುನಃ ಮತ್ತೆ ಈ ಜನ್ಮದಲ್ಲಿ ಮತ್ತೆ ಕೆಲವು ಸಂಗ್ರಹಗಳನ್ನು ಸೇರಿಸ್ತೀವಿ. ಹೀಗಾಗಿ ಹ್ಯಾಬಿಚುಯೇಟೆಡ್ ತರ್ಕಕ್ಕನೇ ಅದು ವಶವಾಗಿರ್ತದೆ. ತನ್ನದೇ ಆದಂತಹ ಚಟ, ಇಂತಹ ಸ್ಟ್ರಾಂಗ್ ಮೈಂಡ್ ಏನಿದೆಯೋ ಅದರ ತಾರ್ಕಿಕ ಸೊಕ್ಕನ್ನ ಮುರಿಯಲಿಕ್ಕಾಗಿ ಶಾಸ್ತ್ರವು ತನ್ನದೇ ಆದ ವಿಶಿಷ್ಟವಾದ ತರ್ಕಗಳನ್ನು ಮಂಡಿಸುತ್ತದೆ. ಆ ತರ್ಕದ ಮಂಡನೆಯನ್ನು ಬಿಟ್ಟು ನಾವು ಅಲುಗಾಡಬಹುದು. ಪಂಚಕೋಶಾತೀತ ಆತ್ಮ, ಸಿಂಪಲ್, ಅನ್ನಮಯ ಇತ್ಯಾದಿ ಪಂಚಕೋಶಗಳಿಂದ ಆಚೆಗೆ ಇರುವಂತಹದ್ದು ಆತ್ಮ. ಇವಾಗ ನಾವು ಓದಿದ್ವಿ, ನಾವು ಕೇಳಿಸ್ಕೊಂಡ್ವಿ, ನಮಗೆ ಕ್ಲೀನ್ ಆಗಿ ಅರ್ಥವೂ ಆಯ್ತು. ಪಂಚಕೋಶಗಳಿಂದ ಆಚೆಗೆ ಇದ್ದಂತಹದ್ದು ಆತ್ಮ. ಆದರೆ ಆತ್ಮ ಅತಿ ಸೂಕ್ಷ್ಮ, ಅನ್ನಮಯ ಕೋಶ ಅತಿ ಸ್ಥೂಲ. ಅನ್ನಮಯ ಕೋಶ ಅತಿ ಸ್ಥೂಲ, ಆತ್ಮ ಅತ್ಯಂತಿಕ ಸೂಕ್ಷ್ಮ. ಈ ಸ್ಥೂಲದಿಂದ ಒಂದೇ ಒಂದು ಲಾಂಗ್ ಜಂಪ್ಗೆ ನೀವು ಆತ್ಮನ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಂಬರ್ ಒನ್. ನಂಬರ್ ಟೂ ಏನು, ಆತ್ಮನ ಕಡೆಗೆ ಹೋಗಬೇಕು ಅನ್ನುವವನೇ ಆತ್ಮ. ಲಾಜಿಕಲಿ ಇಷ್ಟು ಗೊತ್ತಾಗ್ತದೆ, ಹೋಗೋದು ಹೇಗೆ, ಏನು ನಾನು ನನ್ನ ಕಡೆಗೆನೆ ಹೋಗ, ನಾನು ನನ್ನ ನಾನು ನನ್ನನ್ನೇ ಸಮೀಪಿಸಿಕೊಂಡು ಹೋಗ್ಬೇಕು. ಈ ಸತ್ಯ ಏನಾಗಿದೆ, ನಾನು ಅನ್ನಮಯದ ಸಮೀಪ ಇದ್ದೇನೆ, ನಾನು ಪ್ರಾಣಮಯದ ಸಮೀಪ ಇದ್ದೇನೆ, ನಾನು ಮನೋಮಯದ ಸಮೀಪ ಇದ್ದೇನೆ, ಪಂಚಕೋಶಗಳ ಸಮೀಪದಲ್ಲಿ ನಾನು ಇದ್ದೇನೆ, ಇನ್ಫ್ಯಾಕ್ಟ್ ಆನಂದಮಯವೇ ನಾನಾಗಿದ್ದೇನೆ. ಆವಾಗ ಶಾಸ್ತ್ರ ಹೇಳ್ತದೆ, ಒಂದು ಕೆಲಸ ಮಾಡು, ನಿನ್ನ ವಿವೇಕದಿಂದ ನೀನು ಪ್ರಯಾಣ ಪ್ರಾರಂಭ ಮಾಡು. ಎಲ್ಲಿಂದ ಪ್ರಾರಂಭ ಮಾಡಲಿ? ನೀನು ಈ ಸ್ಥೂಲ ಶರೀರದಿಂದ ಪ್ರಯಾಣ ಪ್ರಾರಂಭ ಮಾಡು. ಅದನ್ನ ಅನ್ನಮಯ ಕೋಶ ಅಂತಾರೆ. ಅದು ಪಂಚೀಕೃತ ಪಂಚಮಹಾಭೂತಗಳಿಂದ ಆಗಿದೆ, ಅದು ಸತ್ಕರ್ಮದಿಂದ ಜನಿತವಾಗಿದೆ, ಹುಟ್ಟು ಸಾವು ವಿಕಾರಗಳಿಗೆ ಒಳಪಟ್ಟಿದೆ. ಏನು ನಾವೆಲ್ಲ ನಿಂತ್ಕೊಂಡಿವಿ ಈಗ, ಇದಷ್ಟು ಅಭ್ಯಾಸ ಮಾಡಿದ್ರೆ ಏನು ನಿಂತ್ಕೊಂಡಿವಿ? ಸ್ಥೂಲ ಶರೀರದ ಅನ್ನಮಯ ಕೋಶವನ್ನು ನಿಂತ್ಕೊಂಡಿರಿ. ಆದರೆ ಇದಕ್ಕಿಂತ ಸೂಕ್ಷ್ಮವಾಗಿದೆ, ಅದಕ್ಕೆ ಪ್ರಾಣಮಯ ಕೋಶ ಎಂದು ಕರೆಯುತ್ತಾರೆ. ಆ ಪ್ರಾಣಮಯ ಕೋಶವು ಹೇಗಿದೆ ಅಂದರೆ, ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಎನ್ನುವ ಐದು ವಾಯುವ ಕ್ರಿಯೆಗಳಿಂದ ಇದೆ. ಅಲ್ಲಿ ಕರ್ಮೇಂದ್ರಿಯಗಳಿವೆ ಅಂತ ಅದನ್ನು ಅಭ್ಯಾಸ ಮಾಡಬೇಕಾದ್ರೆ ನಾವು ಸ್ಥೂಲದಲ್ಲಿರ್ತೇವೋ ಏನು, ನಾವು ಪ್ರಾಣದಲ್ಲಿರ್ತೇವೋ? ಸ್ಥೂಲದಲ್ಲಿ ಇಲ್ಲ, ಬಿಟ್ಟಿಟ್ಟವಾಗೆ ಪ್ರಾಣಮಯ ಪ್ರಾಣಮಯ. ಹೀಗೆ ಒಂದು ಲಾಂಗ್ ಜಂಪ್ ತಗೊಂಡ್ರೆ ನಿನಗೆ ಜ್ಞಾನ ಆಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಶಾರ್ಟ್ ಜಂಪ್. ಇದಕ್ಕೆ ಅನ್ವಯ ವ್ಯತಿರೇಕ ಅಂತ ಸುಮ್ಮನೆ ಪಕ್ಕದಲ್ಲಿ ಬರ್ಕೊಂಡು ಮುಂದೆ ಮುಂದೆ ಡೀಟೇಲ್ ಆಗಿ ಬರ್ತದೆ. ಇನ್ನೊಂದು ಎರಡು ವರ್ಷ ಆದ ಅದು ಶಾರ್ಟ್ ಶಾರ್ಟ್ ಜಂಪ್. ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ, ಈಗ ನಮ್ಮ ವಿವೇಕವು ಇದನ್ನು ಅಭ್ಯಾಸ ಮಾಡಿ ಇಷ್ಟೆಲ್ಲವೂ ನನಗೆ ಇದು ಎಂದು ಗೊತ್ತಾದ ಮೇಲೆ ಇದು ನಾನಾಗ್ಲಿಕ್ಕೆ ಸಾಧ್ಯವಿಲ್ಲ. ಆಹಾ, ತರ್ಕ ನೋಡಿ, ನಾನೇನಾಗಿರ್ಬೋದು? ನಾನು ಪ್ರಾಣಮಯನಾಗಿರ್ಬೋದು. ಮೊದಲನೇದ್ದು ವ್ಯತಿರೇಕವಾಯಿತು, ಎರಡನೇದ್ದು ಅನ್ವಯವಾಯಿತು. ಅದನ್ನೆಲ್ಲ ಅಭ್ಯಾಸ ಮಾಡಿ, ಹೌದು ಇದು ಕೂಡ ಹಾಗೆ ಆಯ್ತದಪ್ಪ, ಇದೆಲ್ಲ ನನ್ನ ಅನುಭವಕ್ಕೆ ಬರ್ತದೆ, ಕರ್ಮೇಂದ್ರಿಯಗಳು ನನ್ನ ಅನುಭವಕ್ಕೆ ಬರ್ತವೆ, ಪ್ರಾಣ ಪಂಚ ಪ್ರಾಣಗಳು ನನ್ನ ಅನುಭವಕ್ಕೆ ಬರ್ತವೆ ಅಂದಮೇಲೆ ಇವು ಯಾವು ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಏನ್ ಮಾಡ್ತೇನೆ, ಬಿಟ್ಕೊಡ್ತೀನಿ ವಿವೇಕದಿಂದ, ಎಲ್ಲಿ ಹೋಗ್ತೀನಿ ಈಗ ನಾನು? ಮನೋಮಯ. ಹೀಗೆ ಒಂದು ಕ್ರಮಬದ್ಧವಾದ ವಿಶಿಷ್ಟವಾದ ಪ್ರಕ್ರಿಯೆಯನ್ನ ಅವಲಂಬಿಸಿ ನಾನು ಅಧ್ಯಯನ ಮಾಡಿದ್ದಾದ್ರೆ ಅದಕ್ಕೆ ಶಾಸ್ತ್ರ ಸಮ್ಮತ ಅಧ್ಯಯನ ಅಂತ ಹೇಳಿ. ಅದೇನ್ ಬಿಡಿ ಸ್ವಾಮಿ, ಐದು ಕೋಶ ನಾನಲ್ಲ, ಮುಗಿದಪ್ಪ, ಐದು ಕೋಶ ನಾನಲ್ಲ, ನಾನು ಆತ್ಮ. ಸಿದ್ಧಾಂತ ಮಾಡಿದೋಗೆ ನಿರ್ವಾಣ ಶತಕ ಹೇಳ್ತ ನಿರ್ವಾಣ ಶಟ್ಕ. ಮನ ಮನ ಅಹಂಕಾರ ಚಿತ್ತಾನೆ ನೋತ್ರೇಂದ್ರ ನ ಚ ವ್ಯೋಮ ಭೂಮಿ ತೇಜೋ ನ ವಾಯೋ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಕಿವಿ ಮುಂದೆ ಓಡಿ ಹೋಗಬೇಕು ಅನಿಸ್ತದೆ. ಸದಾನಂದ ರೂಪ ಅಹಂ ಅಲ್ಲ, ರಾಕ್ಷಸೋಹಂ ರಾಕ್ಷಸೋಹಂ. ಶಾಸ್ತ್ರ ಸಮ್ಮತ ಅಧ್ಯಯನ ಅಂದ್ರೆ ಹೇಗಿರ್ತದೆ? ಅದರೊಳಗೆ ಅಡಗಿರುವ ತರ್ಕಗಳು, ಸಾರ್ವತ್ರಿಕ ಅನುಭವಗಳು, ಪಾಸಿಬಲ್ ಸಂದೇಹ ಸಂಶಯಗಳು, ಹುಟ್ಟಿಕೊಳ್ಳುವ ಪ್ರಶ್ನೆಗಳು, ಇವೆಲ್ಲವನ್ನು ಶಾಸ್ತ್ರ ಅಧ್ಯಯನವು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತದೆ. ಅದನ್ನೇ ಸಮಯಕ್ಕೆ ಅನುಸರಿಸಿ ರಿಲೀಸ್ ಮಾಡ್ತಾ ಇರ್ತದೆ. ಸಮಯಾನುಸಾರವಾಗಿ ಅವುಗಳನ್ನು ವ್ಯಕ್ತಪಡಿಸ್ತಾ ಇರ್ತದೆ. ಉಪದೇಶಿಸುವಂತಹ ಆಚಾರ್ಯರಿಗೆ ಗೊತ್ತು ಯಾವಾಗ ಏನನ್ನ ರಿಲೀಸ್ ಮಾಡಬೇಕು, ಯಾವಾಗ ಏನನ್ನು ವಾಪಸ್ ತಗೋದು. ಭಗವಂತನಲ್ಲಿ ಭಕ್ತಿಯನ್ನ ಇರಬೇಕು ಅಂತ ಹೇಳುವುದು ನಾವೇ ಅಂದ್ರೆ ಶಾಸ್ತ್ರವೇ. ನೀನ ಭಗವಂತ ಅಂತ ಹೇಳೋದು ಶಾಸ್ತ್ರ. ಅದನ್ನು ಯಾವಾಗ ಹೇಳಬೇಕು ಅದನ್ನು ಆವಾಗ ಹೇಳ್ತೀವಿ, ಇದನ್ನು ಯಾವಾಗ ಹೇಳಬೇಕು ಇದನ್ನು ಇವಾಗ ಹೇಳ್ತೀವಿ. ಆದರೆ ಅದನ್ನು ಹೇಳಿ ಇದನ್ನು ಹೇಳಿ ಅದರಿಂದ ಹೇಗೆ ವಿಡ್ರಾ ಮಾಡ್ಕೋಬೇಕು ಅದು ಸಂಪ್ರದಾಯದಲ್ಲೇ ಬರುತ್ತೆ. ಆದ್ದರಿಂದ ನಿನ್ನ ತರ್ಕ ಉಪಯೋಗ ಮಾಡಬೇಡ, ದುಸ್ತರ್ಕ. ದುಸ್ತರ್ಕ ಸುವಿರಮ್ಯತ, ವಿಡ್ರಾ ಯುವರ್ ಸೆಲ್ಫ್ ಫ್ರಮ್ ದಟ್. ಮತ್ತೇನ್ ಮಾಡ್ಲಿ, ಶ್ರುತಿಮತ ತರ್ಕ ಅನುಸಂಧೀಯತ ಅನುಸರಿಸಿಕೊಂಡು ಹೋಗು. ಅದು ನಿನ್ನನ್ನ ಎಂದೂ ಕೈ ಬಿಡೋದಿಲ್ಲ. ಅಯ್ಯೋ ನನ್ನ ಕಡೆಯಿಂದ ಇದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನೀ ಬಿಟ್ಟು ಹೋಗ್ಬೋದೇ ವಿನಃ ಶಾಸ್ತ್ರ ನಿನ್ನನ್ನು ಎಂದು ಬಿಟ್ಕೊಳ್ಳೋದಿಲ್ಲ. ದುಸ್ತರ್ಕ ಸುವಿರಮ್ಯತ, ಶ್ರುತಿಮತ ತರ್ಕ ಅನುಸಂಧೀಯತ. ನೆಕ್ಸ್ಟ್, ಈಗ ತರ್ಕ ಬದ್ಧವಾದ ಈ ಅಧ್ಯಯನಕ್ಕೆ ನನ್ನ ಮನಸ್ಸು ಬುದ್ಧಿಗಳು ಸಿದ್ಧವಾಗಿವೆ, ನನ್ನ ಸಂಕಲ್ಪ ಸಿದ್ಧವಾಗಿದೆ, ನನ್ನ ವಿಷನ್ ಕ್ಲಿಯರ್ ಇದೆ, ನನ್ನ ಕಮಿಟ್ಮೆಂಟ್ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಆದರೆ ಒಂದು ಸಲ ಗುರುವಿನ ಪಾದದ ಅಡಿಯಲ್ಲಿ ಹೋಗಿ ಕುಳಿತುಕೊಂಡ ಮೇಲೆ ಇನ್ನ ಏನೇನನ್ನೂ ಕೇಳಬೇಡ. ಮನಸ್ಸಿನಲ್ಲಿ ಯಾವ ಭಾವಗಳು ಇರಕೂಡದು. ಮತ್ತೆ ಏನು ಭಾವ ಇರಬೇಕು ಕೇಳ್ಕೊಳ್ಳಿ, ಏನು ಭಾವ ಇರಬೇಕು? ಈಗ ಸದ್ಗುರುಗಳು ಯಾವ ಆತ್ಮನನ್ನು ತಿಳಿಸಿ ಹೇಳ್ತಾ ಇದ್ದಾರೋ, ಯಾವ ಬ್ರಹ್ಮನನ್ನು ತಿಳಿಸಿ ಹೇಳ್ತಾ ಇದ್ದಾರೋ, ಆ ಬ್ರಹ್ಮನು ನಾನೇ ಎನ್ನುವ ಭಾವದಿಂದ ಕುಂಕೊಳ್ತೇವೆ. ಏನ್ರಿ ನನ್ನ ಗುರುಗಳು ಇದು ಬ್ರಹ್ಮ ಹೇಳಿದ್ರಿ, ಚಂದ ಹೇಳಿದ್ರಿತ್ತ, ಏನಪ್ಪಾ ಬ್ರಹ್ಮ? ಬ್ರಹ್ಮ ಅಂತ ಒಂದಿದೆ ಅಂತ, ಅದು ಐದು ಕೋಶಗಳಿಂದ ಆಚೆಗಿದೆ ಅಂತ. ಏನ್ ಚಂದ ಹೇಳುದು. ಮತ್ತೆ ನಿನಗೇನೇನ್ ಗೊತ್ತಾಗ್ತ ಅವ್ರು ಹೇಳಿದ್ರು, ನಿನಗೇನ್ ಗೊತ್ತಾಗ್ತ ಅಯ್ಯಾ ನಮ್ಮಂತರ ಬುದ್ಧಿಗೆಲ್ಲ ಏನ್ ಹೊಳಿತದೆ, ಯಾಕೆ ಹಿಂಗಾಗ್ತದೆ? ಯು ಸಿಟ್ ಅಂಡ್ ಲಿಸನ್ ಟು ಬ್ರಹ್ಮ ಆಸ್ ಅನ್ ಆಬ್ಜೆಕ್ಟ್. ಆತ್ಮ ಬ್ರಹ್ಮ ಇದು ಒಂದು ವಸ್ತು, ಇದೊಂದು ಪದಾರ್ಥ, ಇಲ್ಲಿ ಹಿಂದೆಲ್ಲೋ ಇದೆ, ಅಲ್ಲಿ ಮೇಲೆಲ್ಲೋ ಇದೆ, ಅದು ಅಯೋಧ್ಯದಲ್ಲಿದೆ, ಅದು ಹಿಮಾಲಯದಲ್ಲಿದೆ, ಅದು ಗೋಲೋಕ ವೃಂದಾವನದೊಳಗಿದೆ, ಅದು ವೈಕುಂಠದೊಳಗಿದೆ ಅಂತ ನೀ ಕೂತ್ಕೊಂಡು ಕೇಳ್ತೀಯ? ಕೇಳುವಾಗ ಹಾಗೆ ಕೂತ್ಕೊಂಡು ಕೇಳಬಾರ್ದು. ಮತ್ತೆ ಏನಂತ ಕೇಳಬೇಕು ಶ್ರವಣ ಮಾಡುವಾಗ? ಆ ಬ್ರಹ್ಮ ನಾನೇ ಸ್ವಾಮಿ, ಆ ಬ್ರಹ್ಮ ನಾನೇ ಇದ್ದಾನೆ ಅಂತ, ನಾನೇ ಇದ್ದೇನೆ ಅಂತ ಅಂದ್ಮೇಲೆ ನಾ ಕೇಳೋದು ಕೇಳಾದ್ರೂ ಕೇಳ್ಬೇಕು ಯಾಕೆ? ಆದ್ರೆ ನನಗೆ ಗೊತ್ತಿಲ್ಲ. ಆ ಬ್ರಹ್ಮನು ನಾನೇ ಅಂತ ಶಾಸ್ತ್ರ ಹೇಳ್ತದೆ, ಆದ್ರೆ ಆ ಬ್ರಹ್ಮನು ನಾನೇ ಅನ್ನೋದು ನನಗ್ ಗೊತ್ತಿಲ್ಲ, ಶಾಸ್ತ್ರ ತಿಳಿಸ್ತದೆ. ಆದ್ದರಿಂದ ನಾವು ಶ್ರವಣ ಮಾಡ್ತೀವಿ. ಅಂತ ಏನೋ ಬ್ರಹ್ಮೈವ ಅಹಮಸ್ಮಿ, ಆ ಬ್ರಹ್ಮನು ನಾನೇ ಅಸ್ಮಿ ಬಂದದ್ ನೋಡಿ, ಶಬ್ದ ಬಂದದಲ್ಲೋ ಅಸ್ ಅಂದ್ರೆ ಇರುವುದು, ಅಸ್ಮಿ ಅಂದ್ರೆ ಇದ್ದೇನೆ, ನಾನು ಇದ್ದೇನೆ. ಏನಿದ್ದೀಯ? ಅಹಂ ಬ್ರಹ್ಮ ಏವ ಅಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ, ನಾನು ಬ್ರಹ್ಮನೇ. ಮತ್ತೆ ಯಾಕ ಯಾಕೋ ಕೇಳ್ತೀಯ ಕೂತ್ಕೊಂಡು? ನಾನು ಬ್ರಹ್ಮನೇ ಇದ್ದೇನೆ, ಆದ್ರೆ ನನಗೆ ಗೊತ್ತಿಲ್ಲ. ನೀನೇ ಅಂದೆ ಬ್ರಹ್ಮನೇ ಇದ್ದೆ ಅಂತ ಶಾಸ್ತ್ರ ಹೇಳ್ತದೆ. ನಾ ಜೀವ ಅಲ್ಲ, ನಾನ್ ಜೀವಾತ್ಮ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ, ಆತ್ಮನೇ ಇದ್ದೇನೆ ಅಂತ ಶಾಸ್ತ್ರ ಹೇಳ್ತದೆ. ಆದ್ರೆ ದುರ್ದೈವ, ನನಗೆ ಗೊತ್ತಿಲ್ಲದು. ನನಗೆ ಗೊತ್ತಿರೋದೇನು, ಈ ಶರೀರ ನಾನು, ಈ ಮನಸ್ಸು ನಾನು, ಈ ಬುದ್ಧಿ ನಾನು, ಈ ಪ್ರಾಣ ನಾನು, ಈ ಉಪಾಧಿಗಳೆಲ್ಲ ನಾನು, ಕರ್ತ ನಾನು, ಭೋಕ್ತ ನಾನು, ದುಃಖಿ ನಾನು, ಪಾಪಿ ನಾನು, ಸುಖಿ ನಾನು, ಈ ವಸ್ತು ನಾನು ನಾನು ನಾನು ಎನ್ನುವುದು ಗೊತ್ತಿದೆ ವಿನಃ, ಈ ಎಲ್ಲ ನಾನುಗಳ ಆಳದಲ್ಲಿ, ಎಲ್ಲ ನಾನುಗಳ ಹಿನ್ನೆಲೆಯಲ್ಲಿ ನಾನು ಪರಬ್ರಹ್ಮನೇ ಇದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಸದ್ಗುರುಗೂ ಸಿಗೋದೇ ಕಷ್ಟ. ಅದೇನೋ ಜನ್ಮ ಜನ್ಮಾಂತರದ ಪುಣ್ಯಗಳ ರಾಶಿಯಿಂದ ನಿನಗೆ ಸದ್ಗುರು ಪ್ರಾಪ್ತವಾಗಿದ್ದಾರೆ. ಈ ಸದ್ಗುರು ಪ್ರಾಪ್ತವಾದ ಮೇಲೆ ನೀನು ಇನ್ನು ಏನು ಪ್ರಾರ್ಥಿಸಬೇಕು? ಹೊರತು ಹೋಗಿ ವಾರಕ್ಕೆ ಎರಡು ದಿನ ಹಾಲಿಡೇ ಕೊಡ್ತೀರಿ ಸರ್. ಹಾಲಿಡೇ ಕೇಳ್ತೀಯ, ರಜೆ ಕೇಳ್ತೀಯ, ಎಲ್ಲ ಚೆನ್ನಾಗಿದೆ ಸ್ವಾಮೀಜಿ. ಅದು ಏನ್ ಕೇಳಬೇಕು ಪಕ್ಷಕ್ಕೋ? ಒಂದು ಗುರುಕುಲದಲ್ಲಿ ಗುರುಗಳು ಒಂದ್ ನಾಲ್ಕು ದಿವಸ ತುಮೂರಿಗೆ ಹೋಗ್ಬೇಕಾದ್ರೆ ಶಿಷ್ಯನಿಗೆ ಹೇಳ್ತಾರೆ, ನೋಡಪ್ಪ ನಾಲ್ಕು ದಿವಸ ನಾನು ಇರೋದಿಲ್ಲ, ನೀವು ಸ್ವಲ್ಪ ಆಶ್ರಮ ಚೆನ್ನಾಗಿ ನೋಡ್ಕೋಪ್ಪ, ಗುರುಗಳಲ್ಲಿ ಏನು ಚಿಂತೆ ಮಾಡಬೇಕು. ಒಂದು ಡೈಲಿ ಪ್ರೊಟೋಕಾಲ್, ಒಂದು ಟೈಮ್ ಟೇಬಲ್ ಹೇಗಿತ್ತು ಅಂದ್ರೆ, ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಗುರುಗಳಿಗೆ ನೀರನ್ನ ಕಾಯಿಸಿ ಅವರಿಗೆ ಎಣ್ಣೆ ಹಚ್ಚಿ ನೀರು ಹಾಕಬೇಕು, ಆ ನಂತರ ಆಶ್ರಮನೆಲ್ಲ ಕೂಡಿಸಬೇಕು, ಸ್ವಚ್ಛ ಮಾಡಬೇಕು. ನಾನ್ ಸ್ಟಾಪ್ ಪ್ರೋಗ್ರಾಮ್ ಇರ್ತದೆ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಖಾರ ಇಲ್ಲ, ಉಪ್ಪಿಲ್ಲ, ಆ ಊಟ ಅದನ್ನು ಇವನ ಅಡಿಗೆ ಮಾಡಿ ಹಾಕ್ತಿರ್ತಾನೆ, ಮತ್ತೆ ತಾನು ಅದನ್ನ ಹೊಡಬೇಕು, ದಾರ ಇಲ್ಲ. ಸೊ ಗುರುಗಳು ಹೋಗುವಾಗ ಕೇಳ್ತಾರೆ, ಏನಪ್ಪ ಮತ್ತೆ ಇಷ್ಟು ವರ್ಷ ಸೇವಾ ಮಾಡಿದೀಯಾ, ನಿನಗೇನೋ ಒಂದು ಕೊಡಬೇಕು ಅಂತ ಅನಿಸಿದನಂತೆ, ಒಂದು ವರ ಕೇಳ್ಕೊ, ಏನ್ ಬೇಕು ಕೇಳ್ಕೊಡ್ತೇನೆ. ಗುರುಗಳೇ ಅಂತ ಬುದ್ಧಿನೇ ಇಲ್ಲ ನನಗೆ, ನನಗೇನು ಬೇಡ, ನನಗೇನು ಬೇಡ, ಕೇಳ್ಕೊಪ್ಪ ನಾನೇ ಕೊಡ್ತೇನೆ ಕೇಳ್ತೇನೆ. ಬೇಡ ಗುರುಗಳೇ ನಂಗೆ ಅದೆಲ್ಲ ಏನು ಬೇಡ. ಆಯ್ತು, ನಿನ್ನ ಈ ಒಂದು ನಿಷ್ಕಾಮ ಬುದ್ಧಿ ನೋಡಿ ಭಾರಿ ಆನಂದ ಆಗಿದೆ ನನಗೆ, ನಾನಾಗೇ ತಿಳಿದು ನಿಂಗೆ ಒಂದು ಕೊಡ್ತೇನೆ ತಗೋ ಅಂತೇಳಿ ಒಂದು ಕಲ್ಲು ಕೊಡ್ತಾನೆ, ಒಂದು ಕಲ್ಲು ಕೊಡ್ತಾನೆ. ಕಲ್ಲು ಕೊಟ್ಟು ಹೇಳ್ತಾನೆ ಗುರು, ಹೇಳ್ತಾನೆ ನೋಡು, ಈ ಕಲ್ಲು ಸಾಮಾನ್ಯ ಕಲ್ಲಲ್ಲ, ಇದನ್ನ ತಗೊಂಡು ನೀನು ಎಲ್ಲೆಲ್ಲಿ ಕಬ್ಬಿಣ ಮುಟ್ತೀಯೋ ಆ ಕಬ್ಬಿಣ ಎಲ್ಲ ಏನಾಗ್ತದೆ, ನಾ ಬರೋದ್ರೊಳಗಾಗಿ ನಿನಗೆ ಎಷ್ಟು ಬಂಗಾರ ತಯಾರು ಮಾಡಬೇಕು ಅದು ಬಂಗಾರ ತಯಾರು ಮಾಡುಗಳೇ. ನಾನು ಅಷ್ಟು ಸುಲಭವಾಗಿ ಇಂಥ ಪ್ರಲೋಭನೆಗೆ ಒಳಗಾಗೋದಿಲ್ಲ, ನನಗದು ಯಾವ ಆಸಕ್ತಿನೂ ಇಲ್ಲ, ಇವನ್ನೆಲ್ಲ ಎಲ್ಲೋ ಎಲ್ಲ ಬಿಟ್ಟುಕೊಂಡ್ಬಿಟ್ಟಿದ್ದೀನಿ, ಬೇಡ ನನಗೆ. ಆಯ್ತು ಇಟ್ಕೊ ಪರವಾಗಿಲ್ಲ, ನಿನಗೆ ಅಕಸ್ಮಾತ್ ಬೇಕು ಅನಿಸಿದಾಗ ನಾನು ಮೂರ್ ನಾಲ್ಕು ದಿವಸ ಆಗ್ತದೆ, ನಾಲ್ಕು ದಿವಸ ಎಕ್ಸಾಕ್ಟ್ಲಿ ಆಗ್ತದೆ, ಆ ಬರೋದ್ರೊಳಗಾಗಿ ನಿಮ್ಗೆ ಎಷ್ಟು ಎಷ್ಟು ಬಂಗಾರ ಬೇಕೋ ಅದು ಬಂಗಾರ ಮಾಡಿಕೊ ಅಂತೇಳಿ ಕೊಟ್ಟು ಹೋಗ್ತಾರೆ. ಹಾ ಮತ್ತೆ ಬರ್ತಾನೆ ಗುರುಗಳು, ನೋಡು ನಾಲ್ಕು ದಿವಸ ಮುಗಿಸಿ ನಾನು ಬಂದು ಆಶ್ರಮದಲ್ಲಿ ಕಾಲಿಟ್ಟ ತಕ್ಷಣನೇ ಈ ಕಲ್ಲು ತನ್ನ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತು. ಆವಾಗ ಅವ್ರು ಓದ್ಕೊಳ್ಳೆ ಅದು ಹೊಳ್ಳ ಮುಳ್ಳ ಹಿಂಗೆ ನೋಡ್ತಾನೆ, ಎಲ್ಲಾದ್ರೂ ಮುಟ್ಟೋಣ ಅಂತ ಹೋಗ್ತಾನೆ. ಹೌದ್ರಿ ಇದನ್ನು ನಾಲ್ಕು ದಿವಸ ಮುಟ್ಟಿದ್ರಾಯ್ತು ಏನಾದ್ರು ಇರ್ತಾನೆ. ಹೋಗಿ ಮೊದಲೇ ಒಂದು ಎರಡು ಹಂಡೆ ನೀರು ಕಾಸ್ಕೊಳ್ತಾನೆ. ಅವ ಎಂದೂ ಬಿಸಿನೀರು ಮಾಡಿರೋದಿಲ್ಲ, ದುರ್ಗಲೇ ಬಿಸಿನೀರು ಮಾಡಿಕೊಟ್ಟಿರ್ತಾನೆ, ತಾನು ತಣ್ಣೀರೇ ಮಾಡಬೇಕಾಗ್ತದೆ. ಆ ದಿವಸ ಅದು ತಾನಾಗೆ ಒದಗಿ ಬಂದಂತಹ ಲಾಭ ಅವನಿಗೆ, ಚೆನ್ನಾಗಿ ಸೌದೆ ಹಾಕಿ ಚಕ್ಕ ಬಿಸಿ ಬಿಸಿ ಬಿಸಿಯಾಗಿ ನೀರು ಕಾಸ್ಕೊಂಡು ಚೆನ್ನಾಗಿ ಎಣ್ಣೆ ಮೈ ತುಂಬಲ್ಲ ಹಚ್ಕೊಂಡು ತಲೆ ಕಚ್ಕೊಂಡು ಆಮೇಲೆ ಎಣ್ಣೆ ಸ್ನಾನ ಮಾಡ್ತಾನೆ. ಆಮೇಲೆ ಹಸಿವಾಗಿರ್ತದೆ ಊಟ ಮಾಡ್ತಾನೆ, ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾನೆ, ಆ ಎಣ್ಣೆ ಸ್ನಾನ ಮಾಡ್ಬಿಟ್ಟಿರ್ತಾನೆ. ಆಹಾ ಹಾ ಮಲಗ್ತಾನೆ, ಒಂದಿನ ಹೋಗ್ಬಿಡ್ತದೆ, ಮರ್ದೂನ ಮಧ್ಯಾಹ್ನ ಎಚ್ಚರ ಆಗ್ತದೆ. ಎಚ್ಚರ ಆದ್ಮೇಲೆ ಮತ್ತೆ ಬೆಳಗ್ಗೆ 4 ರಾತ್ರಿ 11 ತನಕ ಪಾಪ ಒಂದು ದಿವಸ ರೆಸ್ಟ್ ಇಲ್ಲದೆ ಕೆಲಸ ಮಾಡಿರ್ತಾನೆ. ಮತ್ತು ಒಂದು ದಿವಸ ಅಕಸ್ಮಾತ್ 15 ತಾಸು ನಿದ್ದೆ ಮಾಡಿದ ತಪ್ಪೇನದ ಮಾಡ್ತಾನೆ, ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ತಾನೆ, ರಿಲ್ಯಾಕ್ಸ್ ಆಗ್ತಾನೆ, ಎದ್ದು ಮತ್ತೆ ನೀರು ಕಾಸ್ಕೊಳ್ತಾನೆ, ಮತ್ತೆ ಸ್ನಾನ ಮಾಡ್ತಾನೆ. ಆಮೇಲೆ ಇನ್ನ ದೋಸೆ ಮಾಡಬೇಕು ಅಂದ್ರೆ ದೋಸೆ ಮಾಡ್ಬಿಡ್ತಾನೆ. ಎಲ್ಲ ಮಾಡ್ಕೊಂಡ್ಮೇಲೆ ಸಂಜೆಗೆ ವಿಚಾರ ಮಾಡಿ ಶುರು ಮಾಡ್ತಾನೆ, ನಾನು ಏನು ಮುಟ್ಟಬೇಕು. ಒಂದೊಂದೇ ಸಣ್ಣ ಸಣ್ಣ ಸ್ಕ್ರೂ ಮುಟ್ಟಿದ್ರೆ ಅದಷ್ಟೇ ಚಿನ್ನ ಆಗ್ತದೆ, ಅದು ಲಾಕ್ ಮುಟ್ಟಿದ್ರೆ ಅದಷ್ಟೇ ಚಿನ್ನ ಆಗ್ತದೆ. ಆಸೆ ಅಂತದೆಲ್ಲ ಬೇಡ, ಒಂದು ದೊಡ್ಡದು ಏನಾದ್ರೂ ಮುಟ್ಟಿಬಿಡೋಣಂತೆ ಭಾರಿ ಚಿನ್ನ ಸಿಗುತ್ತದೆ. ಅದು ಏನು ಇಲ್ಲಲ್ಲ ಇಲ್ಲಿ. ಅವಾಗ ಏನ್ ಮಾಡ್ತಾನೆ, ಅಲ್ಲಿ ಹತ್ತದ ಮಾರ್ಕೆಟ್ ಹೋಗ್ತಾನೆ. ಸ್ವಲ್ಪ ದೂರನೇ ಹತ್ತದ ಕಾಲದ ದೂರನೇ ಇತ್ತು, ಮಾರ್ಕೆಟ್ ಹೋಗ್ತಾನೆ. ಆ ಮಾರ್ಕೆಟ್ ಇಡೀ ದಿನ ತಿರುಗ್ತಾನೆ. ಅಂತೂ ಒಂದು ಅಂಗಡಿಯಲ್ಲಿ ಅದು ಒಂದು 6 ಟನ್ ಭಾರದ ಒಂದು ಗುಂಡು ಸಿಗುತ್ತದೆ. ಹಾ ಇದು ಅಡ್ಡಿ ಇಲ್ಲ, ಇದನ್ನು ನಾನು ತಗೊಂಡು ಹೋಗ್ಬೇಕು. ಅಲ್ಲಿಗೆ 3 ದಿವಸ ಮುಗಿದೆ, ನೀನು 1 ದಿವಸ ಉಳಿತು, ಅದನ್ನು ತಗೊಂಡು ಹೋಗ್ಲಿಕ್ಕೆ ಒಂದು 1/4 ದಿವಸ 3/4 ದಿವಸ ಮುಗಿದೆ. ಸರಿಯಾಗಿ ಟ್ರಕ್ನೆಲ್ಲ ಹಾಕೊಂಡು ತಂದು ಅದನ್ನ ಆಶ್ರಮದಲ್ಲಿ ಇಳಿಸೋದಕ್ಕೂ ಅದೇ ಸಮಯಕ್ಕೆ ಗುರುಗಳಲ್ಲಿ ಬರ್ತಾ ಇದೆ. ಅವಾಗ ಇವನೇನ್ ಮಾಡ್ದ, ಒಳಗೆ ಊರು ಹೋಗಿ ಆ ಕಲ್ಲು ತಗೊಂಡು ಬಂದು ಗುರುವೇ 1 ದಿವಸ ಅಲ್ಲೇ ಇರ್ರಿ ಅಂತ, ಅಲ್ಲೇ ಇರ್ರಿ ಅಂತ. ಯಾಕಪ್ಪ ನನಗೆ ಯಾಕೆ ಇಲ್ಲಿ ಇರ್ತೀಯಾ, ನೀನು ಯಾಕೆ ಅಲ್ಲಿದ್ದೀಯಾ, ನಮ್ಮ ಆಶ್ರಮ ನನಗೆ ಹೊರಗೆ ಆಗ್ತಾ ಇದೆ, ನೀನು ಏನು ನಿನ್ನ ಕತೆ ಅರ್ಥ ಆಗೋದಿಲ್ಲ. ಇಲ್ಲ ಗುರುಗಳೇ, 1 ನಿಮಿಷ ದಯವಿಟ್ಟು ಒಂದೇ ನಿಮಿಷ ಅಲ್ಲಿ ಇದ್ದುಬಿಡಿ, ನಾನು ಸ್ವಲ್ಪ ಕಲ್ಲು ತಗೊಂಡು ಬಂದು ಈ ಗುಂಡನ್ನು ಮುಟ್ಟಿ ನಾನು ಬಂಗಾರ ಮಾಡ್ಕೋತೀನಿ. ಆವಾಗ ಅಂತಾರೆ, ನಾ ಮೊದಲೇ ಹೇಳಿದ್ದೀನಿ ನಿಮಗೆ, ನಾ ಬಂದ ಮೇಲೆ ನಿಮ್ಗೆ ಶಕ್ತಿ ಇರೋದಿಲ್ಲ ಅಂತ, ನಾ ಬಂದು ಬಿಟ್ಟಿದ್ದೀನಿ, ಈಗ ಈ ಕಲ್ಲನ್ನು ಮುಟ್ಟಿದ್ರು ನಿಮಗೇನು ಚಿನ್ನ ಸಿಗೋದಿಲ್ಲ, ಕಲ್ಕೊಂಡೆ ಅವಕಾಶ 1 ಸಲ ಸಿಗ್ತದೆ ಗುರುಗಳ ಹತ್ರ, ನೀನು ಉಪಯೋಗ ಮಾಡಿಕೊಂಡ್ರೆ ನಿನಗೆ ಉಪಯೋಗ ಬರ್ತದೆ, ನೀ ಕಲ್ಕೊಂಡ್ರೆ ಅಂತ ಗುರುಗಳ ಹತ್ರ ಹೋಗಿ ಪ್ರಮೋಷನ್ ಕೇಳೋದು, ಇನ್ಕ್ರಿಮೆಂಟ್ ಕೇಳೋದು, ಮದುವೆ ಆಗಿಲ್ಲ ನನಗೆ ಒಂದು ಹುಡುಗಿ ಹುಡುಕ್ತೇನೆ, ನನಗೆ ಬಂದು ಕೇಳೋದ ಹುಡುಗಿ ಹುಡುಕ ನೀವು ಗುರುಕುಲಕ್ಕೆ ಆಶ್ರಮಕ್ಕೆ ಮಠಕ್ಕೆ ದೇವಸ್ಥಾನಕ್ಕೆ ಯಂಗ್ಸ್ಟರ್ಸ್ ಯಾಕೆ ಬಂದು ಸೇರ್ತಾರ ಅಂತಂದ್ರೆ ಈಸಿ ಮದುವೆಗಳಾಗ್ಬಿಡ್ತಾರೆ, ಯಾರಿಗೆ ಯಾರಿಗೆ ಏನಂತ ಗೊತ್ತೈತೆ ಅವ್ರ ಮದುವೆ ಆಗ್ಬಿಡ್ತಾರೆ. ಅಷ್ಟೇ ಮುಗಿದೈತೆ, ಮತ್ತೆ ಮನೆಯೊಳಗೆ ಅಪ್ಪ ಅಮ್ಮನಿ ಭಾರ ಇಲ್ಲ, ನನಗೆ ಭಾರ ಇಲ್ಲ. ಮತ್ತೆ ಸಾತ್ವಿಕ ಮೈಂಡ್ ಸಾತ್ವಿಕ ಹುಡುಗಿ ಅಂತ ಹೇಳಿ ಹೊಟ್ಟುಬಿಡ್ತಾವ ಹಂಗೆ. ಆದ್ರಿಂದ ಬಾರಿ ಸುಲಭ ಅಂತ ತಿಳ್ಕೊಂಡು ಅದನ್ನೆಲ್ಲ ಕೇಳಬಾರ್ದು ಗುರುಗಳತ್ರ. ಗುರುಗಳತ್ರ ಏನ್ ಕೇಳಬೇಕು, ಬ್ರಹ್ಮ ಇವ ಅಹಮಸ್ಮಿ, ಆ ಬ್ರಹ್ಮನು ನಾನೇ ಇದ್ದೇನೆ ಇತಿ ವಿಭಾವ್ಯತ. ವಿಶೇಷವಾಗಿ ಆ ಭಾವದಿಂದ ಕುತ್ಕೊಂಡು ಕೇಳಬೇಕು, ಯಾವ ಭಾವ, ನಾನು ಜೀವಾತ್ಮ, ನಾನು ಲಿಂಗಾಯತ, ನಾನು ಬ್ರಾಹ್ಮಣ, ನಾನು ಪುರುಷ, ನಾನು ಸ್ತ್ರೀ, ನಾನು ವಯಸ್ಕ, ನಾನು ಮುದುಕ, ನನಗೆ ನಾನು ವಾನಪ್ರಸ್ಥ, ನಾನು ಸನ್ಯಾಸಿ, ನಾನು ಬ್ರಹ್ಮಚಾರಿ, ಈ ಭಾವಗಳು ಇರಲೇಬಾರದು. ಮತ್ತೆ ಏನಂತ ಕೊಡ್ಬೇಕು, ನಾನು ಆತ್ಮ ಸಚ್ಚಿದಾನಂದ ಸ್ವರೂಪ ಸನ್ನ ಎತ್ತಿಷ್ಟತಿ ಸ ಆತ್ಮ ಸತ್ ಕಿಂ ಸದಾ ಇರುವಿಕೆ ಚಿತ್ ಕಿಂ ಜ್ಞಾನ ಸ್ವರೂಪ ಆನಂದ ಕಹ ಸುಖ ಸ್ವರೂಪ. ಆ ಇರುವಿಕೆಯೇ ನಾನು, ಆ ಎಚ್ಚರವೇ ನಾನು, ಆ ಅವೇರ್ನೆಸ್ಸೇ ನಾನು, ಆ ಅನಂತತೆಯೇ ನಾನು, ನನಗೆ ಪರಿಮಿತಿ ಇಲ್ಲವೇ ಇಲ್ಲ, ನಾನು ಅನಂತ. ಇದೆ ವಿಭಾವ್ಯತಾಂ, ಇದನ್ನ ಭಾವದಲ್ಲಿ ಇಟ್ಕೋಬೇಕಾಗ್ತದೆ, ಇದನ್ನು ಭಾವಿಸ್ಕೋಬೇಕಾಗ್ತದೆ. ಆಮೇಲೆ ಕೇಳು ಉಪನ್ಯಾಸ, ಉಪದೇಶ ಪಡ್ಕೊ. ಆ ಉಪದೇಶ ಪಡ್ಕೋತಾ ಇದ್ದಾಗ ನಿನ್ನ ಒಳಗೆ ನಾನು ಜೀವಾತ್ಮ, ನಾನು ಪುರುಷ, ನಾನು ಸ್ತ್ರೀ ಅಂತ ಇದ್ದದ್ದಾದರೆ ಅದು ಒಳಗೆ ಹೇಗೆ ಸ್ಪಷ್ಟ ಆಗ್ತದೆ? ನಾನು ಆತ್ಮನೇ ಅಂತ ಹೇಗೆ ಸ್ಪಷ್ಟ ಆಗ್ತದೆ? ನಾನು ಇಂತಿಂತವನು ಅಂತ ನಾನು ಪೂರ್ವಗ್ರಹ ಆಗಿಬಿಟ್ಟಿರ್ತೇನೆ. ಆ ಇಂತಿಂತ ಜೀವಾತ್ಮನು ನಾನು ಅನ್ನುವಂತಹ ಸಂಬಂಧದಲ್ಲಿ ನೀ ಆತ್ಮ ಅಂತ ಗುರುಗಳು ಬೊಬ್ಬೆ ಹೊಡ್ಕೊಂಡು ಹೇಳಿದ್ರು ಕೂಡ ನಮ್ ಕಿವಿಗೆ ಅದು ಕೇಳಿಸುದೇ ಅರ್ಥ ಆಗ್ಲಿಲ್ಲ. ಬ್ಲಾಟಿಂಗ್ ಪೇಪರ್ ನೋಡಿದಾ? ಬ್ಲಾಟಿಂಗ್ ಪೇಪರ್ ನೋಡಿ ಎಷ್ಟಿದ್ದಾನ ನೋಡಿಲ್ಲ. ಎಲ್ಲ ಬಾಲ್ ಪೆನ್ ನೀವು ಉಪಯೋಗ ಮಾಡೋದು, ಇಂಕ್ ಪೆನ್ ಯಾರು ಉಪಯೋಗ ಮಾಡ್ತಾರೆ ಅವ್ರು ಬ್ಲಾಟಿಂಗ್ ಪೇಪರ್ ಬರ್ತದೆ. ಆ ಬ್ಲಾಟಿಂಗ್ ಪೇಪರ್ ಏನ್ ಮಾಡ್ತದೆ, ಅಲ್ಲಿ ಏನ್ ಲಿಕ್ವಿಡ್ ಅದ ಅದಷ್ಟನ್ನು ಬ್ಲಾಕ್ ಮಾಡ್ತದೆ. ದೇರ್ಫೋರ್ ಇಟ್ಸ್ ಕಾಲ್ಡ್ ಬ್ಲಾಟಿಂಗ್ ಪೇಪರ್. ದಿ ವೆರಿ ಪೇಪರ್ ಡಸ್ ಅನ್ ಆಕ್ಷನ್ ಕಾಲ್ಡ್ ಬ್ಲಾಟಿಂಗ್. ಹೌದಲ್ಲ? ಅದು ಬ್ಲಾಟಿಂಗ್ ಬಹುಶಃ ಹೆಚ್ಚು ಮಟ್ಟಿಗೆ ಅದು ಡಾಕ್ಟರ್ ಶಾಪ್ ನಲ್ಲಿ ಇರ್ತಾವೆ ಅಥವಾ ಮೆಡಿಕಲ್ ಶಾಪ್ ನಲ್ಲಿ. ಮೆಡಿಕಲ್ ಶಾಪ್ ನೊಳಗೆ ಮೆಡಿಸಿನ್ ಅಡ್ವರ್ಟೈಸ್ಮೆಂಟ್ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಬ್ಲಾಟಿಂಗ್ ಪೇಪರ್ ಇರ್ತದೆ. ಡಾಕ್ಟರ್ ಶಾಪ್ ನೊಳಗೆ ಯಾಕೆ ಇರ್ತದೆ ಅಂತಂದ್ರೆ ಅವ್ರು ಪ್ರಿಸ್ಕ್ರಿಪ್ಷನ್ ಬರ್ಬರ್ ಕೊಡ್ತಾರೆ ನೋಡ್ರಿ, ಪ್ರಿಸ್ಕ್ರಿಪ್ಷನ್. ಅವಾಗೆಲ್ಲ ಇಂಕ್ ಪೆನ್ ಇಂದ ಬರ್ಕೊಡೋದು, ಅದು ಹಿಂಗ್ ಬರ್ದು ಅದು ಹಿಂಗೆ ಮಾಡು ತಗೊಂಡೋಗ, ಮತ್ತೆ ಬರೆಯೋದು ಹಿಂಗೆ ಮಾಡು ತಗೊಂಡೋಗ, ಹಿಂಗೆ ಹಿಂಗೆ ಅದು ಹಿಂಗಿತ್ತು ಅದು ಅದು ಹಂಗಿತ್ತು ಅದು ಗೊತ್ತಲ್ಲ ಅದು ಹಂಗಿರ್ತದೆ ಅದು ಹಿಂಗೆ ಹಿಂಗ ಸ್ವಲ್ಪ ಇಂಕ್ ಬಿತ್ತು ಹಿಂಗೆ ರೆಡ್ ಇಂಕ್ ಬಿತ್ತು ಹಿಂಗೆ ಬ್ಲೂ ಇಂಕ್ ಟೀಕ್ ಅಂತ ಚಿಂತ ಅದನ್ನು ಹಿಂಗೆ ಹಿಂಗೆ ಸ್ವಲ್ಪ ಕಾಫಿ ಚಲ್ತು ಅದನ್ನು ಹಿಂಗೆ ಹಿಂಗೆ ಸ್ವಲ್ಪ ಚಾಯ್ ಬಿತ್ತು ಚಿಂತೆ ಮಾಡ್ರಿ ಚಿಂತೆ ಮಾಡ್ರಿ ಅದ್ರ ಮತ್ತೆ ಹಿಂಗೆ ಹಿಂಗೆ ಎಷ್ಟೋ ವರ್ಷದಿಂದ ಅದನ್ನು ಯೂಸ್ ಮಾಡ್ತಿರ್ತಾನೆ ಡಾಕ್ಟರ್ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಅದು ಎಷ್ಟು ಚಾ ಹಿಡ್ಕೊಂತು, ಎಷ್ಟು ಶೀತ ನೆಗಡಿ ಚಾಕು ಎಲ್ಲ ಹಿಡ್ಕೊಂತು, ಎಷ್ಟು ಸಲ ಕೆಮ್ಮಿದ್ದನ್ನು ಹಿಡ್ಕೊಂತು, ಎಷ್ಟು ಸಲ ಏನು ಬರಿಷ್ ಸ್ಪ್ರೇ ಅಂತ ಅದನ್ನು ಹಿಡ್ಕೊಂಡಿರ್ತದೆ. ಅದು ಇಷ್ಟು ವರ್ಷದಿಂದ ಹೀರ್ಕೊಂಡು ಕೇಳ್ಕೊಳ್ಳಿ, ಹೀರ್ಕೊಳ್ಳೋ ಕೆಪಾಸಿಟಿನ ಕಳ್ಕೊ. ಆವಾಗ ಡಾಕ್ಟರ್ ಹತ್ರ ಬರ್ತಾರೆ, ಡಾಕ್ಟ್ರೇ ಇದು ಸ್ವಲ್ಪ ಅಮೃತ ಅದ್ರ ಇಟ್ಕೊಂಡಿರ್ತೀನಿ ಅದನ್ನು ಹೀರ್ಕೊಳ್ತದ? ಓ ಇರ್ಲಿ ಇರ್ಲಿ ಅದನ್ನ ಹೀರ್ಕೊಳ್ಳಿಕ್ ಹೋಗ್ತಾರೆ. ಯಾಕೆ ಹಿಡ್ಕೊಳ್ಬಾರ್ದು ಅದನ್ನೆಲ್ಲ ಹಿಡ್ಕೊಂಡ್ಬಿಡ್ತದೆ. ಯಾವಾಗ ಅದನ್ನ ಹಿಡ್ಕೋಬೇಕು ಆವಾಗ ಕೆಪಾಸಿಟಿನ ಇರೋದಿಲ್ಲ. ಆ ಬ್ಲಾಟಿಂಗ್ ಪೇಪರ್ ನಾವೆಲ್ಲ ಆಗ್ಬಿಟ್ಟೀವಿ. ಎಲ್ಲ ಅದನ್ನು ಕೇಳಿದೆ, ಇದನ್ನು ಕೇಳಿದೆ, ಇನ್ನೊಂದು ಕೇಳಿದೆ, ಮತ್ತೊಂದು ಕೇಳಿದೆ, ಚೌಚೌಂಡು ಕೇಳಿದೆ, ಬಿಸಿಬೇಳೆ ಬಾತ್ ಕೇಳಿದೆ, ಚಿತ್ರಾನ್ನ ಕೇಳಿದೆ, ಎಲ್ಲ ತಲೆ ಚೇಟ್ ಚೆಡ್ ಹೋಗ್ಬಿಟ್ಟದ. ಮೆಡಿಟೇಷನ್ನು ಯೋಗ ನೂರಾರು ಪ್ರಾಕ್ಟೀಸ್ಗಳು, ಸಾವಿರದ ಎಂಟು ರೀತಿ ಅಂತ ತಿಳುವಳಿಕೆಗಳು, ಮತಗಳು, ದ್ವೈತ ವಿಶಿಷ್ಟಾದ್ವೈತ, ಯೋಗ ಕರ್ಮಯೋಗ ಜ್ಞಾನಯೋಗ ಭಕ್ತಿ ಯೋಗ, ಯಾಕೆ ಬೇಕ್ರಿ ಇಷ್ಟೆಲ್ಲ ಗಲಾಟೆ? ಎಲ್ಲ ಒಂದ ಅಂತ ಹೇಳ್ಬಿಟ್ರೆ ಮುಗಿದ ಪ್ರಾಬ್ಲಮ್ ಸಾಲ್ವ್ ಮಾಡ್ ಎಲ್ಲ ಒಂದ. ಇದಕ್ಕೆ ಪೈಜಮ ಫಿಲಾಸಫಿ ಅಂತ ಹೇಳ್ತಾರೆ. ಇದಕ್ಕೆ ಪೈಜಮ ಫಿಲಾಸಫಿ ಅಂತಾರೆ. ನೋ, ಹಾಗಾಗಬಾರ್ದು. ಅದಕ್ಕೆಲ್ಲ ಇದು ಕ್ಲೀನ್ ಆಗಿ ಹೇಳ್ತಾರೆ, ನೀನು ಬ್ರಹ್ಮೈವ ಅಹಮಸ್ಮಿ ಇದು ವಿಭಾಯತ, ಬ್ರಹ್ಮನೇ ನಾನು, ಅದು ಒಂದೇ. ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಸಾಧುಗಳೇ, ಸನ್ಯಾಸಿಗಳೇ, ಆಚಾರ್ಯ ವರ್ಗದವರೇ, ದಯವಿಟ್ಟು ಕೇಳ್ಕೊಳ್ಳಿ ಅಂತಾರೆ ಭಗವತ್ಪಾದಾಚಾರ್ಯರು. ದಯವಿಟ್ಟು ಒಂದು ಮಾತು, ಗುಟ್ಟಿನ ಮಾತು ಹೇಳ್ತೀನಿ. ಯಾವಾಗ ಅಷ್ಟು ಶಾಸ್ತ್ರ ಎಲ್ಲ ಓದ್ಬಿಡ್ತೀವಿ ಆವಾಗ ಮನಸ್ಸಿನೊಳಗೆ ಏನಾಗ್ಬಿಡ್ತದೆ, ಆಹಾ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟೆ ಅಂತ ಗುಟ್ಟಿನ ಮಾತು ಹೇಳ್ತಾರೆ. ಅಹಹ ಅಹಹ ಮತ್ತೆ ಮತ್ತೆ ಗರ್ವ ಪರಿತ್ಯಜ್ಯತ. ಗರ್ವವನ್ನ ಬಿಟ್ಟುಕೊಡು. ನೆವರ್ ಯು ಗೋ ಆಫ್ಟರ್ ದಟ್. ಅದು ಬೇಡ. ಅದೊಂಥರ ನಶ. ಕೇಳ್ತೇನೆ, ಇದಕ್ಕೆ ಯಾವ ನಶ ಅಂತಾರೆ? ಇದಕ್ಕೆ ಶಾಸ್ತ್ರದ ನಶ ಅಂತ ಕರೀತಾರೆ. ಈ ಎಲ್ಲ ವಾಸನಾ ಬಿಡಬಹುದು, ಒಂದು ವಾಸನಾ ಬಿಟ್ಟುಕೊಡೋದು ಭಾರಿ ಕಷ್ಟ. ಯಾವ ವಾಸನಾ? ಶಾಸ್ತ್ರ ವಾಸನಾ. ಮಹಾನ್ ಮಹಾನ್ ಶ್ರೇಷ್ಠ ಅಧ್ಯಯನ ಮಾಡಿದಂತಹ ಜ್ಞಾನಿಗಳು ಕೂಡ ಈ ಶಾಸ್ತ್ರ ವಾಸನೆಯಲ್ಲಿ ಸಿಕ್ಕಾಕೊಂಡಿದೆ. ಆ ಶಾಸ್ತ್ರಗಳನ್ನ, ಆ ಗ್ರಂಥಗಳನ್ನ ಬರ್ದೇನಿ, ಈ ಪುಸ್ತಕ ನಾ ಬರ್ದೇನಿ, ನಾನು ಎಷ್ಟು ಪುಸ್ತಕ ಬರ್ದೇನಿ, ಪ್ಯಾರಲಲ್ಲೇ ಇಲ್ಲ, ನನ್ನಂಗೆ ಬರೆಯೋರೇ ಯಾರು ಇಲ್ಲ. ಯಾವ ವಾಸನೆ ಸಿಕ್ಕಾಕೊಂಡರೆ? ಶಾಸ್ತ್ರ ವಾಸನೆ. ಈ ಕುತ್ಕೊಂಡು ಕೇಳೋರಿದ್ದಾರಲ್ಲಿ, ಕುತ್ಕೊಂಡು ಕೇಳೋರು, ಅವರು ಕೂಡ ಶಾಸ್ತ್ರ ವಾಸನೆಗಳು ಸಿಕ್ಕಾಕೊಂಡಿರ್ತಾರೆ. ಹೆಂಗ್ ಸಿಕ್ಕಾಕೊಂಡಿರ್ತಾರೆ? ಎಲ್ಲ ಮುಗಿಸಿದ್ವಿ ನಾವು, 8 ಉಪನಿಷತ್ತು ಮುಗಿಸೇವಿ, 18 ಅಧ್ಯಾಯ ಗೀತಾ ಮುಗಿಸಿಬಿಟ್ಟೇವಿ, 7 ಶ್ಲೋಕನೂ ಮುಗಿಸಿಬಿಟ್ಟೇವಿ. ಎಲ್ಲ ಮುಗಿಸಿಬಿಟ್ಟಾರೆ. ಎರಡೆರಡು ರೌಂಡ್ ಮಾಡಿವ ನಾವು. ಇದಕ್ಕೇನಂತಾರೆ? ಶಾಸ್ತ್ರ ವಾಸನೆ. ಇದು ನಿನ್ನ ಒಳಗಿರುವಂತಹ ಅಹಂಕಾರ, ಗರ್ವವನ್ನು ತೋರಿಸ್ತದೆ. ಮತ್ತೆ ಮತ್ತೆ ಮತ್ತೆ ಇಳಿಕಾಕು. ಗರ್ವ ಪರಿತ್ಯಜ್ಯತಾಂ. ಗರ್ವ ಪಡಬೇಡ. ಅದನ್ನು ಈಶ್ವರ ಅನುಗ್ರಹ ಅಂತ ತಿಳ್ಕೊ. ನನಗೆ ಅಧ್ಯಯನ ಮಾಡಲಿಕ್ಕೆ ಭಗವಂತನು ಅವಕಾಶ ಮಾಡಿಕೊಟ್ಟ ಅಂತ ಅವನು ಪಾದ ಕರ್ಪಿಸ್ಬಿಡು. ಯಾಕಷ್ಟು ಅಭಿಮಾನ ಪಡ್ತೀಯ? ಅದರೊಳಗೆ ಯಾಕಷ್ಟೊಂದು ನೀನು ಮೋಹಿತನಾಗ್ತೀಯ, ಅಷ್ಟು ಅಸೋಸಿಯೇಟ್ ಆಗ್ತೀಯ? ಅಹರಹ ಗರ್ವ ಪರಿತ್ಯಜ್ಯತ. ಗರ್ವ ಎಲ್ಲಿಂದ ಪ್ರಾರಂಭ ಆಗ್ತದೆ? ಒಂದು ಬೀಜ ಹೇಳ್ತೇನೆ ನಿಮಗೆ. ನಮಗೆ ಸೊಕ್ಕಿದೆಯಲ್ಲ, ನಾವು ಮಾಡುವ ಕೆಲಸಗಳಲ್ಲಿ, ನಾವು ಮಾತಾಡುವ ಮಾತುಗಳಲ್ಲಿ, ನಾವು ಬೆಳೆಸಿರುವ ಸಂಬಂಧಗಳಲ್ಲಿ ನಮಗೆ ಏನು ಸೊಕ್ಕು ಅಂತಿದೆ ಅಥವಾ ಗರ್ವ ಅಂತಿದೆ, ಇದು ಎಲ್ಲಿಂದ ಪ್ರಾರಂಭ ಆಗ್ತದೆ ಗೊತ್ತಾ? ಇದು ಈ ದೇಹವೇ ನಾನು ಎನ್ನುವ ಭಾವದಲ್ಲಿ ಪ್ರಾರಂಭವಾಗ್ತದೆ. ನಿನ್ನೆ ಎಲ್ಲದರಲ್ಲಿಯೂ ಅಹಂಕಾರ ಗರ್ವ ಬಿಟ್ಟುಕೊಡ್ಬೇಕಂದ್ರೆ ಮತ್ತೆ ಮೊದಲಿಗೆ ಈ ಶರೀರದಲ್ಲಿಯ ಅಭಿಮಾನ ಬಿಟ್ಟುಕೊಡು. ದೇಹೇ ಅಹಂ ಮತಿಹಿ ರುಜ್ಜತ. ಈ ದೇಹವೇ ನಾನು ಎನ್ನುವ ಬುದ್ಧಿ, ಮತಿ ಬುದ್ಧಿ, ಕೆಟ್ಟ ಬುದ್ಧಿ ಮೆಡಿಕಲ್ ಕಾಲೇಜ್ನೊಳಗೆ ಮೆಡಿಕಲ್ ಎಕ್ಸಿಬಿಷನ್ ಅಂತ ಮಾಡಿರ್ತಾರೆ. ಎಷ್ಟು ಮಂದಿ ನೋಡಿರೋ ಗೊತ್ತಿಲ್ಲ. ಆ ಮೆಡಿಕಲ್ ಎಕ್ಸಿಬಿಷನ್ಗೆ ಹೋಗ್ಲಿಕ್ಕೆ ಎಲ್ಲರೂ ಹೆದರ್ತಾರೆ. ಯಾಕಂತಂದ್ರೆ ಆಸ್ತಿ ಆಮೇಲೆ ಏನೇನು ಅಲ್ಲೊಂದು 3-4 ಅಂತಸ್ತಿನ ಬಿಲ್ಡಿಂಗ್ ಇರ್ತದೆ. ಒಂದು ಒಂದೊಂದು ಅಂತಸ್ತೋಗ 4-6 ರೂಮ್ಗಳು ಇರ್ತವೆ. ದೊಡ್ಡ ಕ್ಲಾಸ್ ರೂಮ್ ಇರ್ತಾರೆ. ಅಲ್ಲೆಲ್ಲ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿರ್ತಾರೆ. ಒಂದಾಗ್ತದೆ. ಎಲ್ಲ ಅಂತಸ್ತು ಮುಗಿಸಿ ಗ್ರೌಂಡ್ ಫ್ಲೋರ್ನ ಬಂದಾಗ ಬೇಸ್ಮೆಂಟ್ನೊಳಗೆ ಹೋಗ್ಬೇಕು. ಅಲ್ಲಿ ಮತ್ತೊಂದು ಮೂರು ರೂಮ್ ಇರ್ತವೆ, 2 ರೂಮ್ ಇರ್ತವೆ. ಅಲ್ಲಿ ಒಂದು ರೂಮ್ನೊಳಗೆ ಬಾಗಿಲ ಮೇಲೆ ಬರ್ದಿರ್ತಾರೆ, ಇದು ನೀನು. ಇದು ನೀನು. ನಾವೇನ್ ತಿಳ್ಕೊಂಡು ಒಂದ್ ದೊಡ್ಡ ಕನ್ನಡಿ ಇದೆ, ಅದು ಹೋಗಿ ನಿಂತ್ಕೊಂಡು ನನ್ನ ಕನ್ನಡಿಗಳು ನಾನು ಕಾಣಿಸ್ತೀನಿ, ಅದಕ್ಕೆ ಬರ್ತಾನೆ ಅಂತಕೊಂಡು ಹೋಗೋಣ. ರೆಡ್ ಲೈಟ್ ಇರ್ತದೆ ಒಳಗಡೆ ಹೋಗೋದು. ಒಳಗಡೆ ಹೋದ ತಕ್ಷಣ ಎದುರು ಟೇಬಲ್, ಆ ಟೇಬಲ್ ಮೇಲೆ ಒಂದು ಬಾಡಿ ಕೊಯ್ದಿರ್ತಾರೆ. ಇಲ್ಲಿಂದ ಹಿಡ್ಕೊಂಡು ಪಾದ ತುದಿ ತನಕ ಎಲ್ಲ ಕೊಯ್ದು ಬಿಟ್ಟಿರ್ತಾರೆ. ಕೊಯ್ದು ಬಿಡಿಸಿ ಬಿಡಿಸಿ ಬಿಡಿಸಿ ಬಿಡಿಸಿ ಎಲ್ಲ ನಾಲ್ಗೆ ಕೊಯ್ದು ನಾಲ್ಗೆ ಹಿಂಗೆ ಬಿಟ್ಟಿರ್ತಾರೆ. ಆಮೇಲೆ ಕಪಾಳ ಕೊಯ್ದಿರ್ತಾರೆ, ಮೂಗು ಕೊಯ್ದಿರ್ತಾರೆ, ಆಮೇಲೆ ಕಣ್ಣು ತೆಗೆದಿಂಗ್ ಹೊರಗಿಟ್ಟಿರ್ತಾರೆ. ಎಲ್ಲ ಅಟ್ಟಿ ಎಲ್ಲ ಪಗದು ಎಲ್ಲ ಹೊರಗೆ ತೆಗೆದಿರ್ತಾರೆ. ಹಾ, ಎಲ್ಲ ತೆಗೆದು ಆಮೇಲೆ ಬರೆದಿರ್ತಾರೆ ಏನಂತೇಳಿ, ಇದು ಆನಂದ ಅನಿಸ್ತದ ನೋಡ್ಲಿಕ್ಕೆ. ಕೇಳಲಿಕ್ಕಿನ ಬೇಸರಾಗಿದೆ. ಹಾಡಪ್ಪ ಬೇಡ ಅಂತ ಬಾಗಿಲ ಹಾಕೊಂಡು ಹೊರಬರ್ತೀನಿ. ಅದ್ರ ಮುಂದಿನ ಕ್ಲಾಸ್ ರೂಮ್ ಒಳಗೆ ಮೇಲ್ಗಡೆ ಬರೆದಿರ್ತಾರೆ, ಇದು ನಿನ್ನ ಬೆಲೆ ಅಂತ ಬರ್ತದೆ, ದಿ ಕಾಸ್ಟ್ ಆಫ್ ಯುವರ್ ಬಾಡಿ. ಒಳಗೆ ಹೋದ್ಮೇಲೆ ಒಂದು ಲಿಸ್ಟ್ ಹಚ್ಚಿರ್ತಾರೆ, ಈ ದೇಹದೊಳಗೆ ಫಾಸ್ಫರಸ್ ಎಷ್ಟದ, ಈ ದೇಹದೊಳಗೆ ಕ್ಯಾಲ್ಸಿಯಂ ಎಷ್ಟದ, ಎಷ್ಟು ಗ್ರಾಮ್ ಅದ, ಈ ದೇಹದೊಳಗೆ ಯಾವ್ಯಾವ ಎಷ್ಟೆಷ್ಟು ಗ್ರಾಮ್ ಅವ, ಮಾರ್ಕೆಟ್ ಒಳಗೆ ಅಷ್ಟು ಗ್ರಾಮ್ ಕ್ಯಾಲ್ಸಿಯಂಗೆ ಎಷ್ಟು ಬೆಲೆ ಆಗ್ತದೆ, 8 ಗ್ರಾಮ್ ಸಾಲ್ಟ್ಗೆ ಎಷ್ಟು ಬೆಲೆ ಆಗ್ತದೆ, 8 ಗ್ರಾಮ್ ಸ್ವೀಟ್ಗೆ ಎಷ್ಟು ಬೆಲೆ ಆಗ್ತದೆ, ಹೀಗೆಲ್ಲ ಸೇರಿದ್ರೆ 68 ಪೈಸಾ ನಿನ್ನ ದೇಹದ ಬೆಲೆ. ಇದು ಯಾರ ಬೆಲೆ? ಇದ್ರ ನಿನ್ನ ಬೆಲೆ. ಪ್ರತಿಯೊಂದು ಮೆಡಿಕಲ್ ಎಕ್ಸಿಬಿಷನ್ ಒಳಗೆ ಕೊನೆ 2 ರೂಮ್ ಇರುತ್ತೆ ಅಂತ. ಈಗ ಸ್ವಲ್ಪ ಎಲ್ಲ ಕಾಸ್ಟ್ಲಿ ಆಗೈತೆ ನೋಡ್ರಿ, ಹಿಂಗಾಗಿ 2 ರೂಪಾಯಿ ಆಗ್ಬೋದು. ಎಲ್ಲ ಕಾಸ್ಟ್ಲಿ ಆಗಿರಲ್ಲ, ಕ್ಯಾಲ್ಸಿಯಂ ಫಾಸ್ಫರಸ್ ಸಾಲ್ಟ್ ಎಲ್ಲ ಕಾಸ್ಟ್ಲಿ ಆಗಿರಲ್ಲ. ಇಂಥ ಈ ಶರೀರವನ್ನ ನಾನು ಅಂತ ತಿಳ್ಕೊಬೋದ? ಯಾರ್ಯಾರು ಮೆಡಿಕಲ್ ಪಾಸ್ ಆಗ್ತಾರೆ, ಮೆಡಿಕಲ್ ಕಾಲೇಜ್ ಹೋಗ್ತಾರೆ, ಮೆಡಿಕಲ್ ಅಭ್ಯಾಸ ಮಾಡ್ತಾರೆ, ಅವರಿಗೆಲ್ಲ ಈ ದೇಹ ರಚನಾ ಅಸಂಖ್ಯವಾದಂತಹ ದೇಹದ ಎಲ್ಲ ಭಾಗಗಳ ಅರಿವು ಅವ್ರಿಗಿರ್ತದೆ. ಅವ್ರು ಯಾರು ಸನ್ಯಾಸಿಗಳೇ ಆಗೋದಿಲ್ಲ. ಆದರೆ ಇಂಜಿನಿಯರ್ಸ್ ಪಾಪದ್ದು, ಇವಕ್ಕೆ ಏನು ಗೊತ್ತಿಲ್ಲ, ಇವಕ್ಕೆ ಇವರೆಲ್ಲ ಸನ್ಯಾಸಿ. ದೇಹೇ ಅಹಂ ಇತಿ ಮತಿಹಿ ಉಚ್ಯತ, ಈ ದೇಹವೇ ನಾನು ಎನ್ನುವ ಬುದ್ಧಿಯನ್ನ ನೀನು ಬಿಟ್ಟುಕೊಡು, ಆ ಬುದ್ಧಿಯನ್ನು ಬೆಳೆಸ್ಕೋಬೇಡ. ಕೊನೆ ಮಾತು ಹೇಳ್ತಾರೆ ಈ ಶ್ಲೋಕದಲ್ಲಿ ಕೊನೆ ಮಾತು, ಬುಧ ಜನೈಹಿ ವಾದಃ ಪರಿತ್ಯಜ್ಯತ, ತಿಳಿದವರಲ್ಲಿ ವಾದ ಮಾಡಬೇಡ. ಯೂಸ್ಲೆಸ್ ಫೆಲೋ, ಬಾಯಿ ಮುಚ್ಕೊಂಡು ಹೋಗಬೇಕಾದ್ರೆ, ಆದರೆ ವಾದ ಮಾತ್ರ ಮಾಡಬಾರ್ದು. ಪ್ರಶ್ನೆ ಕೇಳು, ಆದರೆ ವಾದ ಮಾಡಬಾರ್ದು. ಜ್ಞಾನಿಗಳ ಸಂಘದಲ್ಲಿ, ಗುರುಗಳ ಸಂಘದಲ್ಲಿ, ಮಹಾತ್ಮರ ಸಂಘದಲ್ಲಿ ಅವರು ಶ್ರೇಷ್ಠ ಮಾರ್ಗದರ್ಶಕರಾಗಿರ್ತಾರೆ. ಅವರ ಅನುಭವದ ಹಿನ್ನೆಲೆಯಲ್ಲಿ 2 ಮಾತುಗಳನ್ನು ನಾವು ಹೇಳ್ತಿರ್ಬಹುದು. ಆ 2 ಮಾತುಗಳು ನಿನಗೆ ಇಷ್ಟವಾಗಿರ್ಲಿಕ್ಕಿಲ್ಲ, ಅದು ನಿನಗೆ ಅದು ಹಿಡಿಸಲಿಕ್ಕಿಲ್ಲ ಅಂತೇಳಿದ್ರು, ನೀನು ಅವರ ಎದುರಿಗೆ ನಿಂತುಕೊಂಡು ವಾದ ಮಾಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಡ. ಗುರುಗಳ ಜೊತೆ ಇರಲಿಕ್ಕೂ ಕೂಡ ಒಂದು ವಿಶಿಷ್ಟವಾದಂತಹ ಕ್ರಮಗಳಿವೆ. ಗುರುಗಳಿಗಿಂತ ಮುಂದೆ ಹೋಗಬಾರದು, ಗುರುಗಳ ಎದುರಿಗೆ ನಿಂತು ಮಾತಾಡಬಾರದು. ಇದೇ ಗುರುಗಳ ಕಿವಿಗಳು ಇಲ್ಲಿಲ್ಲ, ಗುರುಗಳ ಕಿವಿಗಳು ಇಲ್ಲಿರ್ತವೆ, ಅದನ್ನು ಹಿಂದೆ ನಿಂತುಕೊಂಡು ಮಾತಾಡಬೇಕು. ಗುರುಗಳಿಗೆ ಕೇಳಿಸ್ಲಿಕ್ಕೆ ಕೇಳಿಸ್ಬೇಕಿರ್ಲಿ, ಆಗ ಬಾಯಿ ಮುಚ್ಚಿಕೊಂಡು ಮಾತಾಡಬೇಕು. ನನಗಿನ್ನೂ ಅರ್ಥ ಆಗುದಿಲ್ಲ, ಏನು ಹಿಂಗೆ ಹಿಡ್ಕೊಂಡು ಮಾತಾಡ್ತಾರೆ, ಅದ ಪುಸ್ ಪುಸ್ ಪುಸ್ ಅಂತೇಳಿ ಅವ್ರು ಮಾತಾಡಿದ್ದ ಒಂದು, ನನಗೆ ಕೇಳಿಸಿದ್ದ ಒಂದು, ಮುಂದೆ ಬಂದ್ರೆ ಏನು ಒಂದು ಸೂಚನೆ ಏನಂದ್ರೆ, ಎದುರಿಗೆ ನಿಂತು ಹೈ ಫ್ರೀಕ್ವೆನ್ಸಿಯಲ್ಲಿ ನೀನು ಮಾತಾಡಬಾರ್ದು, ಲೋಯರ್ ಫ್ರೀಕ್ವೆನ್ಸಿ ಓಕೆ. ಹಾಗೆ ಹೈ ಫ್ರೀಕ್ವೆನ್ಸಿಯಲ್ಲಿ ಮಾತಾಡೋದ್ರಿಂದ ಅಲ್ಲಿಯ ಸಾತ್ವಿಕ ವಾತಾವರಣ ಡಿಸ್ಟರ್ಬ್ ಆಗುತ್ತೆ. ಇಂಪ್ಲೈಡ್ ಮೀನಿಂಗ್ ಇರ್ತದೆ. ಗುರುಗಳನ್ನು ದಾಟಿ ಮುಂದೆ ಹೋಗ್ಬಾರ್ದು, ಅದು ಅವರಿಗೆ ಸಲ್ಲಿಸುವ ಗೌರವ. ಅವ್ರು ದಾಟಿ ಮುಂದೋದ್ರು ಅಂತಂದ್ರೆ ನನ್ನ ಕೈ ಹಿಡಿದು ಅವ್ರು ನಡೆಸ್ಬೇಕಾಗಿಲ್ಲ, ಅವ್ರ ಕೈ ಹಿಡಿದು ನಾನು ಕೈ ಹಿಡಿದು ನಡೆಸನ್ನನು ಗುರುಗಳು. ಪಾಪ ನನ್ಗೆ ನಡ್ಪ ಮುಂದಾಗ ಹೆಂಗದ ಗೊತ್ತಿಲ್ಲ, ನಿನ್ನ ಕರ್ಕೊಂಡ್ಬೇಕು. ಅಂದ್ರೆ ಶಿಷ್ಯ ಏನಾಗ್ಬೇಕೀಗ? ಗುರು ಆಗ್ಬೇಕು. ಗುರು ಏನಾಗ್ಬೇಕು? ಶಿಷ್ಯ. ಗುರುಗಳ ಜೊತೆ ನಮ್ಮ ಹಾವಭಾವಗಳು ಹೇಗಿರ್ಬೇಕು, ನಾವು ಹೇಗೆ ನಡ್ಕೋಬೇಕು? ನಿಂತಲ್ಲೇ ನಿಂತಲ್ಲೇ ಕಾಲು ಚಕ್ಕಬೇಕು. ನಾ ಹೇಳ್ತಿರ್ತೀನಿ ಅಲ್ಲ, ನಾನು ಹೋಗೋದ್ರಿಂದ ನಿಮ್ಮ ಕೈ ಮೇಲೆ ನಾ ಕಾಲಿಡ್ಬೇಕಾಗ್ತದೆ. ನೀನು ಇನ್ನೊಂದು ಹೇಳ ಮತ್ತೆ ಈ ಕೆಲವು ಮಂದಿ ನಮಸ್ಕಾರ ಮಾಡ್ತಾರೆ, ಎಷ್ಟು ಚಂದ ನಮಸ್ಕಾರ ಮಾಡ್ತಾರೆ ಅಂತಂದ್ರೆ, ತಾವು ತಲೆ ಎತ್ತುವಾಗ ನಮ್ ಪಂಚನೆ ಎತ್ತಿಬಿಟ್ಟಿರ್ತಾರೆ. ಜೋಕಲ್ಲ, ಈ ಗಂಡಸರು ಕೆಲವು ಮಂದಿ ಹುಮಾರೆಲ್ಲ ಹಿಂಸ್ಕೊಂಡು ಬರ್ತಾರೆ. ಅವ್ರು ನಮಸ್ಕಾರ ಮಾಡ್ಬೇಕಾದ್ರೆ ಅವ್ರ ಶಬ್ದ ಹೆಂಗಿರ್ತದೆ ಅಂತಂದ್ರೆ, ಈ ಹಣೆ ಪಾದಕ್ಕೆ ಮುಟ್ಟಬೇಕು. ಕೆಲವೊಂದು ಪಾದ ಅಂತಂದ್ರೆ ಪಾದ ಅಂತ ಅರ್ಥ ಅಲ್ಲ, ಕಾಲು ತನಕನು ತಗೊಂಡು ಹೋಗ್ತಾರೆ ಅದಷ್ಟು ಪಾದನ. ಮುಂದೆ ಬೆರಳೆ ನೋಡ್ಕೊಂಡು ಹಿಂದೆ ಹಿಂಬಿಡ ತನಕನು ಪಾದನ ಅದು. ಆದ್ರಿಂದ ಅವ್ರೇನು ಬರೀ ಬೆರಳಿಗೆ ಅಂತಂದ್ರೆ ಅದು ಸರಿ ಆಗೋದಲ್ಲ, ಬೇಕಾಗಿತ್ತು ಪಾದದ ಮೇಲೆ ಇಟ್ಬಿಡೋದು ಸರಿ ಅಂತೇಳಿ ಸದಾರ ಅಂತ ಹೇಳ್ತಾರೆ. ಹೇಳಬೇಕಾದ್ರೆ ಪಂಚ ತಗೊಂಡು ಎದ್ದು ಎಷ್ಟು ಎಕ್ಸ್ಪರ್ಟ್ಸ್ ಎಲ್ಲ ಉತ್ತರ ಕರ್ನಾಟಕದವರು ಭಾರಿ ಎಕ್ಸ್ಪರ್ಟ್ಸ್ ಇದ್ರು. ಹೋಗಿದ್ರೆ ಅವರಿಗೆ ಅನುಕೂಲಕರವಾಗುವಂಗೆ, ಅವರ ಮನಸ್ಸು ಪ್ರಸನ್ನವಾಗುವ ಹಾಗೆ ನಾವು ಸೇವೆಯಲ್ಲಿ ತೊಡಗಬೇಕು. ಇದು ಪಾದ ಮುಟ್ಟಿದ್ರೆ ಸೇವೆ, ಪಾದದ ಮೇಲೆ ಬಿದ್ದರೆ ಸೇವೆ, ಎಣ್ಣೆ ಹಚ್ಚಿ ತಿಕ್ಕಿದ್ರೆ ಸೇವೆ. ಹೇಳುತ್ತಲ್ಲ, 16 ಕಾಯಿಗಳನ್ನು ಹೊಡೆದ್ರು ಅಂತ ಕಿಮ್ಮತ್ ತಂದಿಲ್ಲ ನೋಡು. ಇಲ್ಲೇ ಇದ್ದಾರೆ ಶ್ರೀಧರ ಸ್ವಾಮೀಜಿ. ಇಂಥ ಇಂಥ ತಪಸ್ವಿ ಇರಬಹುದು ಅವರು. ಆ ಕಾಯಿಗಳನ್ನ ಪಾದಗಳ ಮೇಲೇನೆ ಒಡೆದ್ರೂ ಕೂಡ ಒಂದು ಮುಖವನ್ನ ಒಂದು ಸ್ವಲ್ಪ ಮುಖದಲ್ಲಿ ತೋರಿಸಲಿಕ್ಕೆ ಕೊಟ್ಟಿದ್ರು. ಎಲ್ಲ ಮುಗಿದ ತಮ್ಮ ಹೇಳೋಣ, ಕೈ ಹಿಡ್ಕೊಪ್ಪ ಕಾದ ಹಾಕೊಂಡು ಮಾಡ್ದೆ. ಇದೆಂತ ಭಕ್ತಿ? ನನ್ನ ಕಾಲ, ಏ ನನ್ನ ಕಾಲೋ ನನ್ನ ಕಾಲೋ ನನ್ನ ಕಾಲೋ. ಎಂತ ಶಿಷ್ಯರವರು? ಪರಮಾನಂದ ಶಿಷ್ಯರು ನೋಡಿದ್ರು. ಆ ಕಾಲ ಮೇಲೆ ಸೊಳ್ಳೆ ಬಿತ್ತಂತ ಹೊಡಿತಾನೆ. ಏ ನನ್ನ ಕಾಲ್ಗೆ ಯಾಕೆ ಹೊಡಿತೀನಿ ಅಂತ ಅವ ಅಂತ. ಅವ ಈ ಕಾಲು ಹೊಡಿತಾನೆ, ಇವ ಆ ಕಾಲು ಹೊಡಿತಾನೆ, ಅವ ಈ ಕಾಲು ಹೊಡಿತಾನೆ. ಆಮೇಲೆ ಇಬ್ರು ಕುಡ್ಕೊಂಡು ಏನ್ ಮಾಡ್ತಾರೆ? ಇಲ್ಲಿ ಬರೀ ಕೈದು ಹೊಡೆದ್ರೆ ಏನಿಲ್ಲ, ಒಣಕಿ ತಗೊಂಡ ಬರೋದು, ಒಣಕಿ ತಗೊಂಡ ಬರ್ತಾರ. ದಮ ದಮ ಅವನ ಕಾಲ ಕಾಲ ಹೊಡೆದಂತ ಹೊಡೆದಂತ ಅವ. ಆಮೇಲೆ ಇದು ಸರಿ ಹೋಗುದು ಮಾತ್ರ ಕೊಡ್ಲಿ ತಗೊಂಡ್ಬರ್ತಾರ. ಶಿವ ಯಾರು? ಶಿವ ಗುರುಗಳು. ಶಿವ ನಮ್ಮ ಕಡೆಗೆ ಗುರುಗಳು ಅನ್ನೋಂಗಿಲ್ಲ, ಗುರುಗಳು ಅಂತ. ಏಕೆಂದ್ರೆ ಆ ಗೋಳು ಗುರುಗಳಿಗೆ ಬಂತ. ಆ ಗೋಳ್ ಏನನ್ನೋದು ಗುರುಗಳಿಗೆ ಗೊತ್ತು. ಅದಂದ್ರೆ ಗುರುಗಳು ಸೇವಾ, ನಮ್ ಗುರುಗಳ್ರಿ ಪರಿಚಯ ಮಾಡಿದ ಪದ್ಧತಿ. ಹೇಳ್ತಾರೆ, ನೀನು ಗುರುಗಳ ಸೇವೆಯನ್ನ ಮಾಡು, ಮಾಡಬೇಕು, ಆದರೆ ಅವರು ಪ್ರಸನ್ನರಾಗುವಂತೆ ಮಾಡಬೇಕು. ಆದ್ರೆ ವಾದ ಮಾತ್ರ ಮಾಡಬೇಕು. ಬುದ್ಧಜನೇಯಿ ವಾದ ಪರಿತ್ಯಜ್ಯತ. ಕನ್ನಡದಲ್ಲಿ ಹೇಳ್ಬಿಡ್ತೀರಾ ಮೂರು ಶ್ಲೋಕವನ್ನ ಬರ್ಕೊಂಡಿದ್ದೀರಾ? ಬರ್ಕೊಂಡಿದ್ರಲ್ಲ, ಸರಿ ಹೇಳ್ಬಿಡಿ. ನಿತ್ಯವೂ ವೇದ ಓದುತ್ತಲಿರಬೇಕು, ವೇದೋಕ್ತ ಕರ್ಮಗಳನ್ನಾಚರಿಸಬೇಕು, ಕರ್ಮ ಫಲಗಳ ಮೀಶ ಗರ್ಪಿಸಲು ಬೇಕು, ಭಯ ಪದವ ಬಯಸುವ ಬುದ್ಧಿಯನ್ನು ಬಿಡಬೇಕು, ಪಾಪ ಮಾಲಿನ್ಯವನ್ನು ತೊಳೆದುಕೊಳ್ಳಬೇಕು, ವಿಷಯ ಸುಖದಲ್ಲಿ ದೋಷ ದೃಷ್ಟಿ ಇಡಬೇಕು, ಆತ್ಮನನ್ನರಿವ ಬಯಕೆಯ ಮಾಡಬೇಕು, ಮನೆಯಿಂದ ಬೇಗನೆ ಹೊರ ಬೀಳಬೇಕು, ಜನರ ಸಂಘವನ್ನು ಸಾಧಿಸಲು ಬೇಕು, ದೇವನಲ್ಲಿ ದೃಢ ಭಕ್ತಿಯನ್ನಿಡಲು ಬೇಕು. ಕಡಿದೊಗೆಯಬೇಕು, ಬ್ರಹ್ಮನಿಷ್ಠರನ್ನು ಸಂದರ್ಶಿಸಲು ಬೇಕು, ಅವರ ಪಾದಗಳನ್ನು ಪೂಜಿಸಲು ಬೇಕು. ವಾಕ್ಯ ಶ್ರವಣವನ್ನು ಮಾಡಬೇಕು, ವಾಕ್ಯಾರ್ಥ ವಿಚಾರವನ್ನು ಮಾಡಬೇಕು, ದುಷ್ಟರ್ಗವನ್ನು ಬ್ರಹ್ಮವನ್ನು ಭಾವಿಸಲು ಬೇಕು, ನಾನೆಂಬ ಸರ್ವ ಬಿಡಬೇಕು, ಬಲ್ಲವರೊಡನೆ ವಾದ ಮಾಡದಿರಬೇಕು. ಬಲ್ಲವರು ಅಂದ್ರೆ ಜ್ಞಾನಿಗಳು, ಜ್ಞಾನಿ ಜೊತೆ ವಾದ ಮಾಡುವರು. ಸಂದೇಹ ಸಂಶಯ ಪ್ರಶ್ನೆಗಳಿಗೆ, ಅವುಗಳ ಪ್ರಶ್ನಿಸಲಿಕ್ಕೆ, ಅವುಗಳ ವ್ಯಕ್ತಪಡಿಸಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತಿಲ್ಲ, ಸ್ವಾತಂತ್ರ್ಯ ಇದೆ.